ಕಟ್ಟಿ ಕಂಬನಿ ಇಲ್ಲದ ಕಂಗಳಿಲ್ಲ, ದುಃಖ ಇಲ್ಲದ ಮನಸ್ಸು ಇಲ್ಲವೇ ಬರಿ ಸುಖವ ಕಂಡ ಮನುಜನಿಲ್ಲ. ನಮ್ ಪ್ರೀತಿ ಸಾಯೋದಿಲ್ಲ ಅದಕ್ಕೆಂದು ಸೋಲೆ ಇಲ್ಲ, ನನ್ನಾಣೆ ನಂಬು ನನ್ನ ಉಸಿರೇ, ನನಗಾಗಿ ಜನಿಸಿದ ನೀನು ನನ್ನೊಳಗೆ ನೆಲೆಸಿದ ನೀನು, ನಿನಗಾಗೆ ಬದುಕುವೆ ನಾನು. ನೀ ನನ್ನಾಗಲಿದ ಕ್ಷಣವೇನ ನಿನಗಿಂತ ಮೊದಲೇ ಮಡಿಲೆ. ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಪ್ರಸಾರವಾಗುವುದು. ಆಕಾಶವಾಣಿ ಕಾರ್ಯಕ್ರಮ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾವಿರೋದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನಮ್ಮ ಯುವ ಪೀಳಿಗೆಗೆ ಅವರವರ ಅಭಿಪ್ರಾಯವನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಕಾಶವಾಣಿ ಭದ್ರಾವತಿ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ರೇಣುಕಾ, ತೃತೀಯ ಬಿಕಾಂ ವಿದ್ಯಾರ್ಥಿನಿ. ಶಿವಮೊಗ್ಗದ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಭವಿಷ್ಯದ ಭಾರತ ನಿಮ್ಮ ಕನಸು ಕುರಿತು ಮಾತನಾಡಲಿದ್ದಾರೆ. ನಿಜ, ಕನಸು ಯಾರಿಗಿರೋದಿಲ್ಲ, ಪ್ರತಿ ನಾಳೆಗಳು ಕನಸುಗಳೇ. ಪ್ರತಿಯೊಬ್ಬ ಪ್ರಜೆಗೂ ತನ್ನ ದೇಶದ ಬಗ್ಗೆ ಕನಸಿರೋದು ಸಹಜ. ಅಂತಹ ಅಗಾಧವಾದ ಕನಸುಗಳನ್ನ ಒತ್ಕೊಂಡಿರುವ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೊದಲಿಗೆ ಚೈತನ್ಯ ಆರ್, ಇವರು ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ, ನಾನು ಪ್ರಥಮ ಬಿಕಾಂ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಯಾವುದೆಂದರೆ ಡಿಜಿಟಲ್ ಇಂಡಿಯಾವನ್ನು ಕುರಿತು ನನ್ನ ಕೆಲ ಅಭಿಪ್ರಾಯ ಅಥವಾ ಆಸೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಎಂಬುದು ಒಂದು ಯೋಜನೆ. ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು ಕೊಡುವುದು. ಇದಕ್ಕಾಗಿಯೇ ಮತ್ತಿತರ ಉಪಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅವು ಯಾವುವೆಂದರೆ ಮೇಕ್ ಇನ್ ಇಂಡಿಯಾ, ಭಾರತ್ ಮಾಲಾ, ಸ್ಟಾರ್ಟ್ಅಪ್ ಇಂಡಿಯಾದಂತಹ ಅನೇಕ ಸರ್ಕಾರಿ ಯೋಜನೆಗಳನ್ನು ಪರಿಚಯಿಸಿದೆ. ಪ್ರಧಾನಿ ಮೋದಿಯವರು ಜುಲೈ 1, 2015 ಮಿಷನ್ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದರು. ಇದಕ್ಕಾಗಿಯೇ 1 ಲಕ್ಷ ಕೋಟಿಯನ್ನು ಅನುಮೋದಿಸಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಕನಸಿನ ಕೂಸು ಆಗಿದೆ. ಇದು ಭಾರತೀಯರ ನಾಗರಿಕರ ಡಿಜಿಟಲ್ ಸಬಲೀಕರಣ ಮಾಡುವುದು ಹಾಗೂ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಕಾಗದ ಪತ್ರ ಕಾರ್ಯ, ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಹಳ್ಳಿಗಳನ್ನು ಹೊಂದಿರುವಂತಹ ಹಿಂದುಳಿದ ಪ್ರದೇಶಗಳನ್ನು ಡಿಜಿಟಲೀಕರಣಗೊಳಿಸುವುದರಿಂದಾಗಿ ಆ ಹಳ್ಳಿಗಳ ಅಭಿವೃದ್ಧಿ ಸಾಧ್ಯವಾಗಿದೆ ಹಾಗೂ ಎಲ್ಲ ನಗರ, ಪಟ್ಟಣ ಮತ್ತು ಹಳ್ಳಿಗಳು ಹೆಚ್ಚು ತಾಂತ್ರಿಕವಾಗಬೇಕೆಂಬುದೇ ನನ್ನ ಆಸೆ. ಹಾಗಂತ ಎಲ್ಲರೂ ಬರೀ ತಂತ್ರಜ್ಞಾನವನ್ನೇ ಅವಲಂಬಿಸಬೇಕು ಎನ್ನುವುದು ನನ್ನ ಆಶಯವಲ್ಲ. ನನ್ನ ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರಿಂದ ಮನುಷ್ಯ ಸೋಮಾರಿಯಾಗಬಾರದು. ಎಲ್ಲರಿಗೂ ಮಾಹಿತಿಯು ಆನ್ಲೈನ್ ಇಂಟರ್ನೆಟ್ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ಮೈ ಗವರ್ನಮೆಂಟ್ನಂತಹ ವೆಬ್ ಆಧಾರಿತ ವ್ಯವಸ್ಥೆಗಳು ಎಲ್ಲರಿಗೂ ಸಿಗಬೇಕೆಂಬುದೇ ನನ್ನ ಆಸೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ತಡಮಾಡದೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೆಂಬುದೇ ನನ್ನ ಭವಿಷ್ಯದ ಭಾರತದ ಕನಸು. ನನ್ನ ಈ ಪುಟ್ಟ ಪುಟ್ಟ ಕನಸುಗಳನ್ನು ಹೇಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ರಶ್ಮಿ ಎಸ್ ರವರ ಕನಸಿನ ಭಾರತ ಏನಾಗಿರ್ಬೋದು ಕೇಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ರಶ್ಮಿ ಎಸ್. ನಾನು ಪ್ರಥಮ ಬಿಕಾಂನಲ್ಲಿ ಓದ್ತಾ ಇದ್ದೀನಿ. ನನ್ನ ಕನಸು ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಆರ್ಥಿಕತೆಯ ಕಡೆಗೆ. ಸ್ವತಂತ್ರೋತ್ತರ ಅವಧಿಯಲ್ಲಿ ಹಲವಾರು ಪ್ರಗತಿಪರ ನೀತಿಯನ್ನು ಅಳವಡಿಸಿಕೊಂಡು ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮವನ್ನು ಕೈಗೊಳ್ಳುವುದರಲ್ಲಿ ಭಾರತ ಮುಂದಾಗಿದೆ. ನಮ್ಮ ದೇಶದ GDP ಒಟ್ಟು ದೇಶೀಯ ಉತ್ಪಾದನೆ, ಇದು ಒಂದು ದೇಶದ ಆರ್ಥಿಕತೆ ಪ್ರಗತಿಯನ್ನು ಅಳತೆಗೋಲು ಎಂದೇ ಪರಿಗಣಿಸಲಾಗಿದೆ. ಆರ್ಥಿಕ ಪ್ರಗತಿಯಲ್ಲಿ ನಿರೀಕ್ಷಿತ ಪ್ರಮಾಣದ ಬೆಳವಣಿಗೆ ಕಂಡು ಬರದಿದ್ದಾಗ ಸರ್ಕಾರವು ಸೂಕ್ತ ಬಗೆಯಲ್ಲಿ ಹಣಕಾಸು ಸಂಪನ್ಮೂಲವನ್ನು ತೊಡಗಿಸಿಕೊಳ್ಳುವ ಮೂಲಕ ಅಗತ್ಯ ಉತ್ತೇಜನೆಯನ್ನು ಆರ್ಥಿಕ ಚೇತರಿಕೆಯತ್ತ ಗಮನ ಹರಿಸಬೇಕು. ದೇಶದ ಆರ್ಥಿಕತೆಯನ್ನು ಮೂರು ವಲಯಗಳಾಗಿ ನೋಡಬಹುದು. ಅವು ಪ್ರಥಮ, ಮಧ್ಯಮ ಹಾಗೂ ತೃತೀಯ ವಲಯಗಳು. ನಮ್ಮ ಭಾರತ ಸರ್ಕಾರ ಈ ಎಲ್ಲಾ ವಲಯಗಳ ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಯನ್ನು ಕೈಗೊಂಡಿದೆ. ಆದರೆ ಅದನ್ನು ಅನುಷ್ಠಾನಗೊಳಿಸುವುದರಲ್ಲಿ ಒಂದು ಹೆಜ್ಜೆ ಹಿಂದಿದೆ. ದೇಶದ ಅಭಿವೃದ್ಧಿಗೆ ನಗರಾಭಿವೃದ್ಧಿಯ ಜೊತೆಗೆ ಗ್ರಾಮೀಣಾಭಿವೃದ್ಧಿಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯು ಸಾಧ್ಯವಾಗುವುದು ಅಲ್ಲಿನ ಸಂಪನ್ಮೂಲಗಳನ್ನು ಪರಿಪೂರ್ಣವಾಗಿ ಉಪಯೋಗಿಸಿಕೊಂಡಾಗ ಮಾತ್ರ. ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಸರಿಯಾಗಿ ಇರುವಂತೆ ನೋಡಿಕೊಳ್ಳುವುದು ಸಹ ಇದರ ಒಂದು ಭಾಗವಾಗಿದೆ. ನಮ್ಮ ದೇಶದ ಬೆನ್ನೆಲುಬಾಗಿರುವ ವ್ಯವಸಾಯ ಅಂದ್ರೆ ಕೃಷಿಗೆ ನಾವು ಹೆಚ್ಚು ಒತ್ತನ್ನು ನೀಡಬೇಕು, ಹಾಗೆಯೇ ಪ್ರೋತ್ಸಾಹಿಸಬೇಕು. ಮುಖ್ಯವಾಗಿ ನಾವು ನಮ್ಮ ದೇಶದಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡು ಆಮದಿಗಿಂತ ರಫ್ತು ಹೆಚ್ಚಾಗುವಂತೆ ನೋಡಿಕೊಂಡರೆ ಆದಷ್ಟು ನಮ್ಮ ದೇಶದ ಆರ್ಥಿಕತೆಯನ್ನು ಸ್ಥಿರವಾಗಿಡಬಹುದು. ಹೆಚ್ಚು ವಿದೇಶಿ ವಸ್ತುಗಳನ್ನು ಬಳಸುವ ಬದಲಾಗಿ ಸ್ವದೇಶಿ ವಸ್ತುಗಳನ್ನು ಬಳಸುವುದರಿಂದ ನಮ್ಮಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಸ್ಥಿರವಾಗಿಟ್ಟುಕೊಳ್ಳಬಹುದು. ಜೊತೆಗೆ ಭಾರತದ ಕೃಷಿ ಕ್ಷೇತ್ರದಲ್ಲಿ ಮಿತಿ ಮೀರಿದ ಅವಲಂಬನೆ ಇದೆ ಹಾಗೂ ರೈತರ ಆದಾಯ ಕಡಿಮೆ ಇದೆ. ಹೆಚ್ಚುವರಿ ಜನರನ್ನು ವರ್ಗಾಯಿಸಲು, ರೈತರ ಆದಾಯ ಹೆಚ್ಚಿಸಲು ಸಣ್ಣ ಮತ್ತು ಗೃಹ ಕೈಗಾರಿಕಾ ಅಭಿವೃದ್ಧಿಪಡಿಸಬೇಕು. ಅದರಲ್ಲೂ ವಿಶೇಷವಾಗಿ ಕೃಷಿ ಸಂಬಂಧಿತ ಕಾರ್ಯಗಳನ್ನು ಬಳಸಬೇಕು. ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಬಡತನ ಕಮ್ಮಿ ಆಗಬೇಕು. ಪಾವರ್ಟಿ ಕಮ್ಮಿ ಆಗಬೇಕು ಅಂದ್ರೆ ಹೆಚ್ಚು ಹೆಚ್ಚು ಉತ್ತಮ ಉದ್ಯೋಗ ಅವಕಾಶಗಳು ಕಲ್ಪಿಸಬೇಕು ಮತ್ತು ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಅದು ಕೂಡ ವೃತ್ತಿಪರ ಶಿಕ್ಷಣ ಕಾರ್ಯಾಗಾರವನ್ನು ನೀಡಬೇಕು. ಆಗ ಮಾತ್ರ ನಮ್ಮ ದೇಶದ ಆರ್ಥಿಕತೆಯನ್ನು ಬೆಳೆಸಬಹುದು ಹಾಗೂ ಉಳಿಸಬಹುದು. ಧನ್ಯವಾದಗಳು. ಸಹನಾ, ಇವರ ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಸಹನಾ, ನಾನು ಫಸ್ಟ್ ಇಯರ್ BCOMನಲ್ಲಿ ಓದ್ತಿರೋದು. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಶತಮಾನಗಳಿಂದಲೂ ಶಿಕ್ಷಣ ನೀತಿ ವಿಭಿನ್ನವಾಗಿದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಕಾಣಬಹುದಾಗಿತ್ತು. ಗುರುಕುಲ ಶಿಕ್ಷಣದಲ್ಲಿ ಶಾಸ್ತ್ರಗಳ ಜೊತೆಗೆ ಜೀವಕ್ರಮದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ನಂತರ ತರಗತಿಗನುಗುಣವಾಗಿ ಪಠ್ಯಗಳನ್ನು ಕೂಡ ಅಳವಡಿಸಲಾಗಿದೆ. ಪಠ್ಯದಲ್ಲಿರುವ ಪಾಠಗಳನ್ನು ಅಭ್ಯಾಸ ಮಾಡಿ ಅದಕ್ಕೆ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತಿತ್ತು. ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ಯ ಭಾರತದಲ್ಲಿ ನೂತನ ಶಿಕ್ಷಣ ಪದ್ಧತಿಯನ್ನು 2020 ಜಾರಿಗೆ ತರಲಾಗಿದೆ. ದೇಶದ ಶಿಕ್ಷಣವು ಕಾಲಕಾಲಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ. ಆತನ ಜೀವನಕ್ಕೆ ಉದ್ಯೋಗ ನೀಡುವಷ್ಟೇ ಅಲ್ಲ, ಜೀವನ ಬೆಳಗಲು ಪ್ರೇರಣೆಯಾಗಬೇಕು. ಜ್ಞಾನ ವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿ ಪಾಠದ ಶಿಕ್ಷಣಕ್ಕಿಂತ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡುತ್ತಿತ್ತು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ಹಿರಿಯ ಕಿರಿಯರಿಗೆ ಗೌರವ ನೀಡುವುದನ್ನು ಕಲಿಯುತ್ತಿದ್ದ, ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ. ಹಾಗಂತ ಈಗಿನ ಆಧುನಿಕ ಶಿಕ್ಷಣ ಪದ್ಧತಿ ಮೌಲ್ಯ ಶಿಕ್ಷಣಕ್ಕೂ ಒತ್ತು ನೀಡಿದೆ. ಆದರೆ ಕೆಲವೊಂದು ಬದಲಾವಣೆ ಅತ್ಯವಶ್ಯಕ. ಮೊದಲು ಮಾತೃಭಾಷೆಗೆ ಒತ್ತು ನೀಡಬೇಕು. ಹಾಗಂತ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ. ಹಾಗೂ ಮಾತೃಭಾಷೆಯನ್ನು ಶಿಕ್ಷಣ ನೀತಿಯಲ್ಲಿ ಕಡ್ಡಾಯಗೊಳಿಸಬೇಕು ಮತ್ತು ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಮಾತ್ರ ಹೊಣೆಯಾಗಬಾರದು, ಬದಲಾಗಿ ಇಡೀ ವ್ಯವಸ್ಥೆ ಹೊಣೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಿನ ಜಾರಿಗೊಳಿಸಿರುವ ನೂತನ ಶಿಕ್ಷಣ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಅವರ ಆಸಕ್ತಿ ಕೌಶಲ ವೃದ್ಧಿಗೆ ಪೂರಕವಾದ ಶಿಕ್ಷಣ ಮಾಧ್ಯಮ ಬೇಕಿದೆ. ಕೇವಲ ಉದ್ಯೋಗ ಸೃಷ್ಟಿಗೆ ಮಾತ್ರ ಶಿಕ್ಷಣ ಸೀಮಿತವಾಗದೆ ಇಡೀ ಮನುಷ್ಯನ ವ್ಯಕ್ತಿತ್ವ ಸರ್ವತೋಮುಖ ಅಭಿವೃದ್ಧಿಯಾಗುವ ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು. 2030 ಭಾರತದ ಶಿಕ್ಷಣವು ಮುಂದುವರಿಯುತ್ತದೆ ಎಂದು ಹೇಳಬಹುದು. ಈಗಾಗಲೇ ವೃತ್ತಿ ಶಿಕ್ಷಣ, ಕೌಶಲಾಭಿವೃದ್ಧಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗುತ್ತಿದೆ. ತಂತ್ರಜ್ಞಾನವು ಅಭಿವೃದ್ಧಿಯಾಗಿದ್ದು ಶಿಕ್ಷಣದಲ್ಲಿ ಕೂಡ ಬಳಕೆಯಾಗುತ್ತಿದೆ. ವಿಧ ವಿಧವಾದ ಕೋರ್ಸ್ಗಳು ದೇಶಕ್ಕೆ ಪರಿಚಯವಾಗುತ್ತಿದೆ. ಇದು ಮುಂದುವರೆದ ಶಿಕ್ಷಣ ಭಾಗವಾಗಿದೆ. ಹೀಗಾಗಿ ನಾವು ಕೂಡ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಭಾರತ ದೇಶವು ಶಿಕ್ಷಣ ವ್ಯವಸ್ಥೆಯಲ್ಲಿ ಆದರ್ಶ ದೇಶವಾಗಬೇಕು. ಹಾಗೆ ಮುಂಬರುವ ಪೀಳಿಗೆಯು ಉತ್ತಮ ಜೀವನ ಹೊಂದುವ ಶಿಕ್ಷಣ ಸಿಗಬೇಕು ಮತ್ತು ಅರ್ಹವಾದ ಎಲ್ಲವನ್ನು ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮಗೆ ಧನ್ಯವಾದಗಳು. ಈಗ ನನ್ನ ಗೆಳತಿ ಶುಭಶ್ರೀ ಇವರ ಕನಸಿನ ಭಾರತ ಏನೆಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭಶ್ರೀ ಎಂಎಸ್. ನಾನು ಪ್ರಥಮ ಬಿಕಾಂ ವಿದ್ಯಾರ್ಥಿನಿ. ನಾನು ಇವತ್ತಿನ ಭವಿಷ್ಯದ ಭಾರತ ನನ್ನ ಕನಸು ಎಂಬ ವಿಚಾರದಲ್ಲಿ ನನ್ನ ಭಾರತ ಸಂಬಂಧಗಳ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು ಎರಡು ವಿಭಾಗವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇನ್ನೊಂದು ರಾಷ್ಟ್ರೀಯ ಸಂಬಂಧಗಳು. ಅದರ ಜೊತೆಗೆ ಸಮಾಜದಲ್ಲಿ ಬದುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಅಂತ ಅಂದ್ರೆ, ಒಂದು ತೋಟದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವೆಲ್ಲ ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ಒಂದು ಕಾಡಿನಲ್ಲಿ ಹಲವಾರು ಮರಗಳು ಇರುತ್ತವೆ ಅಲ್ವಾ, ಅವು ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ನಾವು ಒಂದು ಸಮಾಜದಲ್ಲಿ, ಮಾನವ ಸಮಾಜ ಅಂತ ಅಂದ್ರೆ ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಮಾನರು. ನಾವು ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಬಂಧಗಳಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಮನುಷ್ಯ ಯಾರದೋ ಸ್ವಾರ್ಥಕ್ಕೆ ಬಲಿಯಾಗಿ ಒಬ್ಬರು ಮತ್ತೊಬ್ಬರ ಮೇಲೆ ಬಂದು ಒಬ್ಬರನ್ನು ಕೊಂದು ಅವರ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ, ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಯಾವುದೇ ರೀತಿಯ ಒಂದು ಹೋಲಿಕೆ ಇಲ್ಲದಂತೆ ಆಗ್ಬಿಡತ್ತೆ. ಯಾಕಂದ್ರೆ ಹೋಲಿಸೋಕೆ ಸಾಧ್ಯವಿಲ್ಲ. ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸವಿಲ್ಲದಂತೆ ಆಗ್ಬಿಡತ್ತೆ. ಇಬ್ರು ಒಂದೇ ಅಂತ ಅನ್ಸತ್ತೆ. ಕೌಟುಂಬಿಕವಾಗಿಯೂ ಅವಿಭಕ್ತ ಕುಟುಂಬ ಅಂತ ಇದ್ದಿದ್ದಿವತ್ತು ಏನಾಗಿದೆ ಅಂತಂದ್ರೆ, ವಿಭಕ್ತ ಕುಟುಂಬ ಆಗುವ ಕಡೆಗೆ ಸಾಗ್ತಾ ಇದೆ. ಓದು ನಮ್ಮ ವ್ಯಕ್ತಿತ್ವವನ್ನು, ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ರೆ, ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಅಥವಾ ಹಲವಾರು ತರದ ಜನರು ಇದ್ದರು. ಎಲ್ಲರೂ ಒಂದಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಂದ್ರೆ, ಅವ್ರ ಜೀವನ ಆಯ್ತು, ಅವರಾಯ್ತು, ಅವರು ಒಬ್ಬಂಟಿಯಾಗಿ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬದ ಜೊತೆಗೆ ಯಾವತ್ತೂ ಅವರು ಜೀವನ ಸಾಗಿಸೋಕೆ ಇಷ್ಟಪಡಲ್ಲ. ಇನ್ನು ರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ, ನಾವು ಭಾರತದಲ್ಲಿ ರಾಷ್ಟ್ರಗಳೊಡನೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಯಾವ ರಾಷ್ಟ್ರದೊಡನೂ ನಾವು ಯುದ್ಧವನ್ನು ಸಾರಿಲ್ಲ. ನಮ್ಮ ಭಾರತ ರಾಷ್ಟ್ರ ಯಾವತ್ತಿಗೂ ಶಾಂತಿಯನ್ನು ಕಾಪಾಡುತ್ತಿದೆ, ಸ್ನೇಹ ಮತ್ತು ಸೌಹಾರ್ದದಿಂದ ಬದುಕುವುದನ್ನು ಕಲಿಸುತ್ತಿದೆ. ಹಾಗೆ ಕುಟುಂಬದಲ್ಲಿ ನಮ್ಮ ಸಂಬಂಧದ ಹೇಗೆ ಇರಬೇಕಂದರೆ, ಒಗ್ಗಟ್ಟಿನಿಂದ ಇರಬೇಕು. ನಂತರ ಅಕ್ಕಪಕ್ಕದವರ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲರೂ ಒಂದು ಎಂದು ಭಾವನೆ ಇರಬೇಕು. ಸಂಬಂಧಗಳಲ್ಲಿ ಬಲವರ್ತನೆ ಇರಬೇಕು. ಮುಂದೆ ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ, ನನ್ನ ಹೆಸರು ಸಿಂಚನ. ನಾನು ಸೆಕೆಂಡ್ ಬಿ ಎ ಓದ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಭರತನಾಟ್ಯ ಮತ್ತು ಪುಸ್ತಕ ಓದೋದು. ನನ್ನ ಕನಸಿನ ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಡ್ಯಾನ್ಸ್ ಅಂತ ಬಂದ ಕೂಡಲೇ ನನಗೆ ನೆನಪಿಗೆ ಬರೋದು ಇಬ್ರು, ಅದು ಮೈಕೆಲ್ ಜಾಕ್ಸನ್ ಮತ್ತು ಮಾಧುರಿ ದೀಕ್ಷಿತ್. ಇವರಿಬ್ರು ನನಗೆ ತುಂಬ ಇಷ್ಟ. ನಾನು ಕೂಡ ಭರತನಾಟ್ಯ ನೃತ್ಯ ಕಲಾವಿದನೇ. ನನ್ನ ಕನಸು ಏನಪ್ಪ ಅಂತ ಅಂದರೆ, ಈಗ ಎಲ್ಲರೂ ಹೇಗೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ನ ಆಯ್ಕೆ ಮಾಡ್ಕೊತಾರೋ, ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜುಗರ ಇಲ್ಲದೆ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಅದರಲ್ಲಿ ಕೂಡ ಜೀವನ ಕಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದಲ್ಲಿ ಅನೇಕ ರೀತಿಯ ನೃತ್ಯ ಇದೆ. ಅದು ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿಯಾಟ್ಟಂ, ಒಡಿಸ್ಸಿ, ಕಥಕ್, ಗರ್ಭ, ಭಾಂಗ್ರ, ಇನ್ನು ಹಲವಾರು. ನಾವು ಪರ್ದೆ ಮೇಲೆ ನೋಡೋ ತರ ಅಥವಾ ವೇದಿಕೆ ಮೇಲೆ ನೋಡೋ ತರ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡಿಕೊಂಡು ನಗುನುಗುತ್ತಾ ಕುಣಿಯುತ್ತಿರೋ ತರ ಜೀವನ ಅಷ್ಟು ಸುಲಭವಾಗಿರೋದಿಲ್ಲ. ಭಾರತೀಯರ ಮನಸ್ಸಿನಲ್ಲಿ ಒಂದು ನೃತ್ಯದಿಂದ ನಾವು ಜೀವನ ಕಟ್ಕೊಳ್ಬಹುದು ಅನ್ನೋದು ಪೂರ್ಣವಾಗಿ ಬಂದಿಲ್ಲ. ಅದು ಒಂದು ಓದಿನ ಜೊತೆ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತಾನೆ ಭಾವಿಸಿದ್ದಾರೆ. ಓದಿನಿಂದ ಮಾತ್ರ ಎಲ್ಲವನ್ನು ಪಡಿಬಹುದು ಅಂತ ಕೆಲವರು ನಂಬಿದ್ರೆ, ಓದಿಲ್ಲದೆ ಅಥವಾ ಸಂಗೀತ ನೃತ್ಯನೇ ಎಲ್ಲ ಅನ್ನೋದು ಕೆಲವರ ಜೀವನ ಆಗಿರುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿಯೋರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡ್ತಿದ್ದಾರೆ. ಅದೇ ರೀತಿ ಇಲ್ಲಿ ಭಾರತದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ವರ್ಷ ಹಿನ್ನೆಲೆ ಹೊಂದಿದೆ. ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಬೆಂಬಲ ಸಿಗಬೇಕು ಅನ್ನೋದು ನನ್ನ ಆಸೆ. ಕೆಲವೊಂದು ಹಳ್ಳಿಗಳಿಗೆ ಖಾಸಗಿ ಸಂಸ್ಥೆಗಳು ಶಿಬಿರಗಳು ಮಾಡ್ತಾರೆ, ನೃತ್ಯ ಶಿಬಿರಗಳನ್ನ, ತರಬೇತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಮ ವ್ಯವಸ್ಥೆಯಲ್ಲಿ ಸಣ್ಣ ಒಂದು ಲಾ ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು ಮಾಡುವಂಥದ್ದು ಅಥವಾ ಶಿಬಿರಗಳನ್ನ ಮಾಡುವಂಥದ್ದು ನಮ್ಮ ವ್ಯವಸ್ಥೆಯಿಂದ ಆಗಬೇಕು ಅನ್ನೋದು ನನ್ನ ಉದ್ದೇಶ.

ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಲಾಗಿದ್ದರೂ ಟ್ರಾನ್ಸ್ಜೆಂಡರ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಸಮಾಜದಲ್ಲಿ ಇನ್ನೂ ನಿಷೇಧವಿದೆ. ಇಂತಹ ಸಮಾಜವನ್ನು ನನ್ನ ಕನಸಿನ ಭಾರತದಲ್ಲಿ ಖಂಡಿಸುತ್ತೇನೆ. ಎಲ್ಲರನ್ನು ಒಂದೇ ರೀತಿ ಕಾಣುವ ಸಮಾಜವನ್ನು ನೋಡಬಯಸುತ್ತೇನೆ. ಈ ಸಮುದಾಯದವರು ಅನಕ್ಷರಸ್ಥರು ಹಾಗೂ ಅಶಿಕ್ಷಿತರು ಆಗಿರುತ್ತಾರೆ. ಅವರು ನಮ್ಮ ನಿಮ್ಮೆಲ್ಲರಂತೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯಬೇಕು. ನಮ್ಮ ನಿಮ್ಮಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅವರ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಪ್ರದರ್ಶನವಾಗಬೇಕು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇವರಿಗೆಲ್ಲ ಮತದಾನದ ಹಕ್ಕನ್ನು ನೀಡಲಾಗಿತ್ತು, ಆದರೆ ಇದರ ಉಪಯೋಗ ಎಲ್ಲ ಕಡೆಯೂ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಾನಮಾನ ನೀಡುವಂತಾಗಬೇಕು. ಈ ದಿನ ಇವರಿಗೆ ನೀಡುತ್ತಿರುವ ಹಿಂಸೆ, ದೌರ್ಜನ್ಯ ಎಲ್ಲವೂ ನಿಂತು ಹೋಗಿ ಮುಂದಿನ ದಿನಗಳಲ್ಲಿ ಇವರು ಶಾಂತಿಯುತ ಜೀವನ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಇದೆ, ಆದರೆ ಈ ಎನ್ಜಿಒಗಳ ಉದ್ದೇಶ ಮತ್ತು ಉಪಯೋಗಗಳು ಈ ಸಮುದಾಯದವರಿಗೆ ಸರಿಯಾಗಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ಈ ಸಮುದಾಯದಲ್ಲೇ ವಿದ್ಯಾಭ್ಯಾಸವನ್ನು ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದಾದರೂ ಈ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಈ ಸಮುದಾಯದವರು ಸುಲಭವಾಗಿ ಅಮಾನುಷ ಕೃತ್ಯಗಳಿಗೆ ಬಲಿಯಾಗುತ್ತಾರೆ. ಈ ಸಮಯಗಳಲ್ಲಿ ಕೆಲವೊಮ್ಮೆ ಕಾನೂನುಗಳು ಸಹ ಇವರಿಗೆ ಸಹಾಯ ಮಾಡದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನಮ್ಮ ಕಾನೂನುಗಳು ಇವರಿಗೆ ಸಹಕರಿಸುವಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಇವರಿಗೆ ಕಾನೂನಾತ್ಮಕವಾಗಿ ಹೆಚ್ಚು ಬೆಂಬಲ ನೀಡುವಂತಾಗಬೇಕು. ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹೀಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಈ ನಾಟಕವನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ಕಾರಣ ಇಷ್ಟೇ, ಇವರ ಒಬ್ಬರ ಕಷ್ಟ ನೋವು ದುಗುಡಗಳೇ ಹೀಗಿರಬೇಕಾದರೆ ಈ ರೀತಿ ಎಷ್ಟೋ ಜನಗಳ ದುಗುಡ ನೋವುಗಳು ಹೇಗಿರಬೇಕು ಅಂತ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಇವರು ಹೇಗೆ ಇದನ್ನೆಲ್ಲ ತೊಡೆದು ಹಾಕಿ ಘನತೆಯ ಜೀವನವನ್ನು ನಡೆಸ್ತಾ ಇದ್ದಾರೋ, ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಘನತೆಯ ಜೀವನವನ್ನು ನಡೆಸುವಂತಾಗಬೇಕು. ಹಾಗೆ ಇವರುಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಬೇಕು. ಇಷ್ಟನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಲತಾ ಪಿ, ಇವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ, ನಾನು ಲತಾ, ಸೆಕೆಂಡ್ ಬಿ ಎ ಓದ್ತಾ ಇದ್ದೀನಿ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಕೃಷಿ ಕುರಿತದ್ದಾಗಿದೆ. ಇಡೀ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರ ಮತ್ತೆ ಜಗದ್ಗುರು ಆಗಿ ಮೆರೆಯಬೇಕೆಂದು ನಾನು ಎಂದಿಗೂ ಬಯಸ್ತೇನೆ. ನಮ್ಮಲ್ಲಿ ಹಲವಾರು ಜನರು ಏನಂದ್ರೆ ಕೃಷಿ ಎಂಬುದು ಕೇವಲ ಅವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನ ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಹಲವಾರು ಜನ ಹಳ್ಳಿಗರನ್ನೇ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಹಳ್ಳಿಗರು ಆದಷ್ಟು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರಿಗೆ ಕೃಷಿ ಅನ್ನೋದೇ ಜೀವನಾಧಾರ ಆಗಿದೆ. ಭಾರತದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದ್ದಾರೆ. ವ್ಯವಸಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಇಲ್ಲ, ಮತ್ತೆ ಸಬ್ಸಿಡಿ ಕೂಡ ಸಿಗ್ತಿಲ್ಲ. ನಾವು ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುಕೂಲವನ್ನು ಮಾಡಿಕೊಡ್ತೇವೋ ಅಷ್ಟು ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿದೆ. ನಮ್ಮ ಬಡ ರೈತರಿಗೆ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡಬೇಕು. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾರೋ ಹೇಳಿಕೆ ಬರಲ್ಲ, ಏಕೆಂದರೆ ಧಾನ್ಯಗಳು ಕಾಲಕಾಲಕ್ಕೆ ಬದಲಾಗ್ತವೆ. ಆಯಾ ವಾತಾವರಣಕ್ಕೆ ತಕ್ಕಂತೆ ಧಾನ್ಯಗಳ ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ ಅದು ಮಾಹಿತಿಯನ್ನು ಒದಗಿಸುವ ಒಂದು ವಿಷಯ ಆಗಿರಬಾರ್ದು. ವಿದ್ಯಾರ್ಥಿಗಳು ಕೂಡ ಪ್ರಮುಖವಾಗಿ ವಿಷಯವನ್ನಾಗಿ ಅವರು ಓದಬೇಕು. ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡಬೇಕು. ಕೃಷಿ ನಮಗೆ ಬೇಡವೇ ಬೇಡ, ಇದು ಯಾವುದೋ ಒಂದು ಬೇಡವಾದ ವಿಷಯ ಅನ್ನೋ ಮನೋಭಾವನೆ ಇರುವ ಜನರಲ್ಲಿ ಇದರಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಕಾಣಬಹುದು, ಹೆಚ್ಚೆಚ್ಚು ಲಾಭಗಳನ್ನು ಗಳಿಸಬಹುದು. ಕೃಷಿ ಒಂದು ಕೂಡ ಅಭಿವೃದ್ಧಿಯನ್ನು ಕಾಣುವ ಒಂದು ಉದ್ಯೋಗವನ್ನಾಗಿ ಮಾಡಬಹುದು ಅನ್ನೋ ಮನೋಭಾವ ಸರ್ಕಾರ ಕೂಡ ಅವರಿಗೆ ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸುವ ಒಂದು ಪ್ರಯತ್ನವನ್ನ ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂತಹ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಕೂಡ ಉತ್ಪಾದನೆ ಮಾಡಿಕೊಡುವಂತಹ ರೈತರಿಗೆ ಸೌಕರ್ಯವನ್ನು ಮಾಡಿಕೊಡಬೇಕು. ನಮ್ಗೆ ಯಾಕೆ ಕೃಷಿ ಇಷ್ಟು ಪ್ರಮುಖವಾಗುತ್ತೆ ಅಂದ್ರೆ ನಮ್ಗೆ ಜೀವನ ಬದುಕಲಿಕ್ಕೆ ಆಹಾರ ಕೊಡ್ತಿರೋದೇ ಕೃಷಿ. ಇಂಥ ಕೃಷಿಯನ್ನು ನಾವು ಯಾವತ್ತೂ ತ್ಯಜಿಸ್ತಾ ಹೋದ್ರೆ ನಮ್ಗೆ ಆಹಾರ ಅನ್ನೋದೇ ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದೇ ಕೃಷಿ ಮೇಲೆ. ಆದ್ರಿಂದ ನಾವು ಯಾವ್ಯಾವ ರೀತಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಕೊಡಬೇಕೋ ಅಷ್ಟೆಲ್ಲ ಸೌಲಭ್ಯಗಳನ್ನು ನಾವು ಕೃಷಿಕರಿಗೆ ಕೊಟ್ರೆ ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಕಾಣುತ್ತೆ. ರೈತ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಭಾರತ ಈಗ ರೈತರಿಗೆ ಬೆನ್ನೆಲುಬಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಶೀತಲ ಸಂಗ್ರಹ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕೊಡಬೇಕಾಗಿದೆ. ಧನ್ಯವಾದಗಳು. ಈಗ ದೀಕ್ಷಾ ಅವರ ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ, ನನ್ನ ದ್ವಿತೀಯ ಬಿಕಾಂ.